ಅವ ಬಾಟ್ಲಲ್ಲಿ ಹಾಲ್ ಹಾಕೊಡು. ನೋಡ ಶಕ ಮಗು ಹೆಂಗ್ ಗಲಾಟೆ ಮಾಡ್ತಿದೆ. ಬಾಟ್ಲಿ ಹಾಲ್ ಯಾಕೆ? ಮಗುಗೆ 6 ತಿಂಗಳು ತುಂಬೋ ತನಕ ನೀನೇ ಎದೆ ಹಾಲ್ ಕುಡ್ಸು, ಇಲ್ಲ ಅಂದ್ರೆ ಕೂಸಿನ ಆರೋಗ್ಯ ಹಾಳಾಗತ್ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಿಂಗಳವರೆಗೆ ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿಶಕ್ತಿ ಚುರುಕಾಗುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಕೃಷಿ ಬಳಕೆಗಾಗಿ ಅಂತರ್ಜಲ ನಿರ್ವಹಣಾ ತಾಂತ್ರಿಕತೆಗಳನ್ನು ಕುರಿತು ಭೂಜಲ ತಂತ್ರಜ್ಞರಾಗಿರುವ ಡಾಕ್ಟರ್ ಎಸ್ ಶ್ರೀಧರ ಹೆಗಡೆ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಜಲಶಕ್ತಿ ಮಂತ್ರಾಲಯದಲ್ಲಿ ವರಿಷ್ಠ ಭೂಜಲ ವಿಜ್ಞಾನಿಗಳಾಗಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿ, ಹಾಗೆಯೇ ಆ ನಂತರದಲ್ಲಿ ಕರ್ನಾಟಕ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಗೋವಾ ಈ ಎಲ್ಲ ರಾಜ್ಯಗಳಲ್ಲೂ ಸಹ ಜಲ ನಿರ್ವಹಣೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ರೂಪಿಸಿರುವಂತಹ ಜಲವಿಜ್ಞಾನಿ ಡಾಕ್ಟರ್ ಶ್ರೀಧರ್ ಹೆಗ್ಡೆ ಅವರು ನಮ್ಮ ಜೊತೆ ಇದ್ದಾರೆ. ಶ್ರೀಧರ್ ಹೆಗ್ಡೆ ಅವರೇ, ಕೃಷಿಕ ಅಂದಮೇಲೆ ನೀರನ್ನು ಅವಲಂಬಿಸಿಯೇ ಅವನ ಎಲ್ಲ ಯೋಜನೆಗಳು ನಿರ್ಧಾರ ಆಗುವಂಥದ್ದು. ಯಾವುದೇ ಬೆಳೆ ಆಗಲಿ, ಕ್ಷೇತ್ರ ಹೇಗೆ ಇರಲಿ, ಏನು ನೀರು ಸಿಗುತ್ತೆ ಅನ್ನೋದ್ರ ಮೇಲೆ ಅವನ ಕೃಷಿಯ ಯಶಸ್ಸು ಅವಲಂಬಿಸಿರುತ್ತೆ. ಹಾಗೆಯೇ ಎಷ್ಟು ಅವಧಿಯವರೆಗೆ ಅದು ಇರಬೇಕು ಅನ್ನೋದನ್ನು ಸಹ ಆ ನೀರಿನ ಪ್ರಮಾಣದ ಮೇಲೆ ನಿರ್ಧಾರ ಆಗುತ್ತೆ. ಹೇಳಿ, ಪ್ರಸ್ತುತ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನೀರಿನ ಲಭ್ಯತೆ ಕುರಿತ ಹಾಗೆ ತಾವು ರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಯೋಜನೆಗಳಲ್ಲಿ ತೊಡಗಿಸ್ಕೊಂಡಿರೋರು, ಯಾವ ರೀತಿಯ ಒಂದು ಚಿತ್ರಣವನ್ನು ತಾವು ಕೊಡೋದಕ್ಕೆ ಬಯಸ್ತೀರಿ? ನೀರು ಜೀವನಕ್ಕೆ ಅತಿ ಮುಖ್ಯ, ಬಹುಶಃ ನಮ್ಮ ಗಾಳಿ ನಂತರ ಅತಿ ಮುಖ್ಯವಾದ್ದು ಪಂಚಭೂತಗಳಲ್ಲಿ ನೀರು. ಕೃಷಿಗೆ ಕೂಡ ನೀರು ಒಂದು ಪ್ರಮುಖವಾದಂಥ ವಸ್ತು. ಅದಕ್ಕೆ ನಮ್ಮಲ್ಲಿ ಸಾಮಾನ್ಯ ಭಾರತದಲ್ಲಿ 55% ಜನಸಂಖ್ಯೆ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇದು ನಮ್ಮ ರಾಷ್ಟ್ರೀಯ ಏನು ನಾವು GDP ಅಂತ ಹೇಳ್ತೀವಿ, ಅದರಲ್ಲಿ 13% ಸಾಮಾನ್ಯವಾಗಿ ಕೃಷಿಯಿಂದ ಬರುತ್ತೆ. ಬುಡದಿಂದಲೂ ನಮ್ಮದು ಕೃಷಿ ಪ್ರಧಾನವಾದ ದೇಶ ಆಗಿದ್ದರಿಂದ ನಮ್ಮಲ್ಲಿ ಇಂತಹ ಮಾತುಗಳು ಕೇಳಿಬರ್ತವೆ, ಕೃಷಿತೋ ನಾಸ್ತಿ ದುರ್ಭಿಕ್ಷಮ್ ಅಂಥೇಳಿ ನಾವು ಹೇಳ್ತಾರೆ. ಹೌದು, ಇದು ಮೊದಲೇನೋ ಕರೆ ಇತ್ತು. ಇತ್ತಿತ್ತಲಾಗಿ ನೋಡಲಿಕ್ಕೆ ಹೋದರೆ ಕೃಷಿಯನ್ನು ಮಾಡಲಿಕ್ಕೆ ಕೈ ಸುಟ್ಕೊಂಡವ್ರು ತುಂಬ ಇದ್ದಾರೆ. ಹಾಗಾದ ಕಾರಣ ಏನು? ಕೃಷಿಗೆ ಪ್ರಧಾನವಾಗಿ ಬೇಕಾದ್ದು ನೀರು. ಈಗ ಜನಸಂಖ್ಯೆ ಏರದಂತೆ ನಮ್ಮಲ್ಲಿ ನೀರಿನ ಒತ್ತಡ ಶುರುವಾಗಿದೆ, ಅಭಾವ ಶುರುವಾಗಿದೆ. ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕ್ಲಾಸಿಫಿಕೇಷನ್ ಅಥವಾ ವಿಭಾಗವನ್ನು ಮಾಡ್ತಾರೆ ಒಂದು ದೇಶವನ್ನು. ಒಂದು ಮನುಷ್ಯನಿಗೆ 1 ವರ್ಷಕ್ಕೆ 1,700 ಕ್ಯೂಬಿಕ್ ಮೀಟರ್ ಅಷ್ಟು ನೀರು ಅದಕ್ಕಿಂತ ಕೆಳಗಡೆ ಸಿಕ್ಕಿದರೆ ಆ ದೇಶವನ್ನು ವಾಟರ್ ಸ್ಟ್ರೆಸ್ಡ್ ಕಂಟ್ರಿ ಅಂತ ಹೇಳ್ತಾರೆ. ಜಲಾತಂಕ ಶುರುವಾಗಿದೆ ಅಂತ, ಜಲಾತಂಕ ಅಂತ. 1,000 ಕ್ಯೂಬಿಕ್ ಮೀಟರ್ ಒಂದು ಮನುಷ್ಯನಿಗೆ ಅದಕ್ಕಿಂತ ಕಡಿಮೆ ಸಿಕ್ಕಿದ್ರೆ ಆವಾಗ ಅದು ವಾಟರ್ ಸ್ಕೇರ್ಸ್ ಅಂತ ಹೇಳ್ತಾರೆ, ಜಲಾಭಾವ ಅಂತ, ಜಲ ಅಭಾವ ಶುರುವಾಗಿದೆ ಅಂತ. ಇದನ್ನು ನಾವು ನೋಡಿದಾಗ ನಾವು 2 ಮಧ್ಯದಲ್ಲಿದ್ದೀವಿ. ನಮ್ಮಲ್ಲಿ ಈ ಒಂದು ಕೆಲವು ವರ್ಷಗಳ ಹಿಂದಿನ ಒಂದು ಸರ್ವೇಕ್ಷಣೆ ಪ್ರಕಾರ ನಮಗೆ 1,544 ಕ್ಯೂಬಿಕ್ ಮೀಟರ್ ಒಂದು ಮನುಷ್ಯನಿಗೆ ನೀರು ಸಿಗ್ತದೆ ಭಾರತದಲ್ಲಿ. ಅದು ಜನಸಂಖ್ಯೆ ಜಾಸ್ತಿ ಆದಂಗೆ ನಿಸಿಗೋ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಆ ಲೆಕ್ಕದಲ್ಲಿ ನಾವು ಈಗ ಸದ್ಯದಲ್ಲಿ ಇವೆರಡರ ಮಧ್ಯದಲ್ಲಿ ಇದ್ದೇವೆ. ಎಲ್ಲ ಒಂದು ತಜ್ಞರ ಪ್ರಕಾರ ಈಗ ನಾವೇನು 130 ಕೋಟಿ ಜನಸಂಖ್ಯೆ ದಾಟಿದ್ದೀವಿ, 2050 160 ಕೋಟಿ ದಾಟ್ತೀವಿ. ಆ ಹೊತ್ತಿಗೆ ಸ್ವಲ್ಪ ಹೆಚ್ಚು ಕಡಿಮೆ ನಾವು ಜಲ ಅಭಾವ ಸ್ಥಿತಿಗೆ ಬರ್ತೀವಿ ಅಂತ. ಇದು ಇವತ್ತಿನ ಒಂದು ಸ್ಥೂಲ ಚಿತ್ರಣ. ಅಂದರೆ ಇದು ಜಲದ ಲಭ್ಯತೆ ಅಂದರೆ ಎಲ್ಲ ರೀತಿ ಪ್ರಕೃತಿಯನ್ನು ಆಧರಿಸಿ ನಮಗೆ ಸಿಗುವಂತಹ ನೀರಿನ ಪ್ರಮಾಣ, ಭೂಗರ್ಭದಲ್ಲಿ ಇರುವಂತಹ ನೀರಿನ ಪ್ರಮಾಣ, ಎಲ್ಲವನ್ನೂ ಒಳಗೊಂಡ ಹಾಗೆ ಇರುತ್ತೆ ಅಲ್ವಾ? ಹೌದು. ಇನ್ನು ಈಗ ಕೃಷಿಗೆ ಸಂಬಂಧಪಟ್ಟ ಹಾಗೆ ನಾವು ಗಮನ ಹರಿಸೋದಾದರೆ ನೀರಿನ ಮೂಲಗಳು ಬೇರೆ ಬೇರೆ ರೀತಿಯಾಗಿರುತ್ತೆ. ಈ ನೀರಾವರಿ ಪ್ರದೇಶಗಳಲ್ಲಿ ಕೆರೆ, ಕಾಲುವೆ ನೀರಿನ ಒಂದು ಲಭ್ಯತೆಯ ಆಧಾರವಾಗಿ ಬೆಳೆ ಯೋಜನೆ ತಯಾರಾಗುತ್ತೆ. ಮಳೆ ಆಶ್ರಿತ ಪ್ರದೇಶಗಳಲ್ಲಿ ಒಂದು ಸರಾಸರಿ ಮಳೆ ಪ್ರಮಾಣ ಏನಿದೆ ಅದನ್ನು ಆಧಾರವಾಗಿ ಇಟ್ಟುಕೊಂಡು ಬೆಳೆ ಯೋಜನೆ ಶುರುವಾಗುತ್ತೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಬದಲಾಗ್ತಿರುವಂತಹ ಸನ್ನಿವೇಶದಲ್ಲಿ ಕೇಂದ್ರ ಸರ್ಕಾರದಿಂದ ಕೃಷಿಗೆ ಸಿಗುವಂತಹ ಸಾಕಷ್ಟು ಯೋಜನೆಗಳ ಒಂದು ಫಲವಾಗಿ ಸಾಕಷ್ಟು ಜನ ತಮ್ಮದೇ ಆದ ಒಂದು ನೀರಿನ ಮೂಲವನ್ನು ಅಲ್ಲೇ ತಮ್ಮ ಕೃಷಿ ಕ್ಷೇತ್ರದಲ್ಲಿ ಹುಡುಕೊಳ್ತಾರೆ. ಅದು ಒಂದು ಎರಡು ಮೂರು ನಾಲ್ಕು ಅಂತ ಇಲ್ಲಿ ಎಷ್ಟು ಬೋರ್ಗಳವರೋ ಆಗ್ಬೋದು, ಈ ರೀತಿಯ ಒಂದು ಮೂಲವನ್ನು ಇಟ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ಮುಖ್ಯವಾಗಿ ಕೃಷಿಯಲ್ಲಿ ನೀರಿನ ನಿರ್ವಹಣೆ ಹೇಗಾದರೆ, ನೀವೇ ಪ್ರಾರಂಭದಲ್ಲಿ ತಿಳಿಸಿದ ಹಾಗೆ ಬರ ಹಾಗೂ ಆತಂಕ, ನೀರಿನ ಬರ ಹಾಗೂ ನೀರಿನ ಆತಂಕ ಇವೆರಡರ ಮಧ್ಯೆ ನಾವು ಇದೀವಲ್ಲ, ಇದಕ್ಕೊಂದು ಪರಿಹಾರ ಏನಿರುತ್ತೆ ಹೇಗಿದೆ ಅವರೇ ಹೇಳಿ. ಕೃಷಿ ನಾನೀಗ ಮೊದಲು ಹೇಳಿದಂಗೆ ನಮ್ಮ ಪ್ರಧಾನ ಕಸಬಾಗಿದೆ ಭಾರತದಲ್ಲಿ. ಇದರಲ್ಲಿ ಸಾಮಾನ್ಯ ಪ್ರಮುಖವಾಗಿ ನಾವು ನೀರಿನ ಒಂದು ಉಪಯೋಗ ನೋಡಲಿಕ್ಕೆ ಹೋದರೆ ಸಾಮಾನ್ಯವಾಗಿ ಮನೆ ಬಳಕೆ ಕುಡಿಲಿಕ್ಕೆ ಒಂದೇದು, ರಾಷ್ಟ್ರೀಯ ಜಲನೀತಿ ಪ್ರಕಾರನೂ ಅದೇ ಥರ ನಮ್ಮ ಭಾರತ ಸರ್ಕಾರ ಮಾಡಿದೆ. ಎರಡನೇದು ಅಗ್ರಿಕಲ್ಚರ್ ಕೃಷಿ, ಮೂರನೇದು ಹೈಡ್ರೋ ಎಲೆಕ್ಟ್ರಿಕ್ ಜಲವಿದ್ಯುತ್, ನಾಲ್ಕನೇದು ನೇವಿಗೇಷನ್ನು, ಐದನೇದು ರಿಕ್ರಿಯೇಷನ್. ಅದು ಇದಕ್ಕೆ ನೋಡಲಿಕ್ಕೆ ಹೋದರೆ ನಮ್ಮ ಲಭ್ಯ ಜಲ ಸಂಪನ್ಮೂಲದಲ್ಲಿ %80 ಜಾಸ್ತಿ ಕೃಷಿಗೆ ವ್ಯಯವಾಗ್ತಾ ಇದೆ. ಅದು ಅವಶ್ಯಕತೆಯೂ ಇದು ಕೂಡ ಇದೆ, ಆಹಾರ ಉತ್ಪಾದನೆ ಆಗಬೇಕು, ಆಗಲೇಬೇಕು. ಏರುತ್ತಿರುವ ಜನಸಂಖ್ಯೆಗೆ ನಮಗೆ ಆಹಾರ ಉತ್ಪಾದನೆಯಲ್ಲಿ ಸೆಲ್ಫ್ ಸಫಿಷಿಯನ್ಸಿ ಅಂತ ನಾವೇನು ಹೇಳ್ತೀವಿ ಅದನ್ನು ಸಾಧಿಸಬೇಕು ಅಂದರೆ ಸ್ವಾತಂತ್ರ್ಯ ಬಂದಾಗಿಂದ ಈ ಪ್ರಯತ್ನ ನಡೀತಾನೆ ಇದೆ. ಅಷ್ಟಾದರೂ ಕೂಡ ಇವತ್ತಿನ ಕೃಷಿಯನ್ನು ನೋಡಲಿಕ್ಕೆ ಹೋದರೆ ನಮ್ಮ ಒಟ್ಟು ಕಲ್ಟಿವೇಬಲ್ ಏರಿಯಾ ಅಥವಾ ಒಂದು ಕೃಷಿಗೆ ಒಳಪಡಿಸಬಹುದಂಥ ಒಂದು ಕ್ಷೇತ್ರ ಏನಿದೆ ಭೌಗೋಳಿಕ ಕ್ಷೇತ್ರ, ಅದರಲ್ಲಿ ಸಮಾನ 55% ಮಳೆಯಾಶ್ರಿತ. ಇದನ್ನು ನಾವು ರೇನ್ ಫೆಡ್ ಅಂತೇಳಿ ಹೇಳ್ತೀವಿ ಕ್ರಾಪ್. ಉಳಿದಿದ್ದ 45% %14 ಮೇಲ್ಜಲ, ನದಿ ರಿಸರ್ವಾಯರು ಟ್ಯಾಂಕುಗಳು ಹಾಗೂ ಸಾಮಾನ್ಯ 24% ಅಂತರ್ಜಲ ಮೂಲದಿಂದ ಆಗ್ತಾಯಿದೆ. ಅಂದರೆ ಸ್ವತಂತ್ರ ಬಂದಾಗ ನಮ್ಮದು ಈ ಮೇಲ್ಜಲದ ಮೂಲಕ ನಾವು ಮಾಡುವಂಥ ಕ್ಷೇತ್ರ ನೀರಾವರಿ ಕ್ಷೇತ್ರ ಜಾಸ್ತಿ ಇತ್ತು. ಈಗ ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆಯಾಗಿ ಅಂತರ್ಜಲದಿಂದನೇ ಜಾಸ್ತಿ ಕ್ಷೇತ್ರ ನೀರಾವರಿಗೆ ಒಳಪಡ್ತಾ ಇದೆ. ಇದಕ್ಕೆ ಜಲ ನಿರ್ವಹಣೆ ಈ ನಮ್ಮ ಮೇಲ್ಜಲದಿಂದ ನಾವು ಈ ಒಂದು 50-60 ವರ್ಷದಲ್ಲಿ ನೋಡ್ಲಿಕ್ಕೆ ಹೋದರೆ ಅಂತರ್ಜಲಕ್ಕೆ ಯಾಕೆ ಬಂತು, ಮೇಲ್ಜಲ ಮೂಲ ಸಾಕಾಗೋದಿಲ್ಲ ಅಂದರೆ ಈಗ ಹೆಚ್ಚು ಅಂತರ್ಜಲ ಅವಲಂಬಿತ ಆಗಿದೆ ಆಗಿದೆ ಅಲ್ವಾ. ಅದಾಗಿದೆ. ಅದು ಯಾಕಾಗಿದೆ ಅಂದರೆ ಈ ಅಂತರ್ಜಲ ಎಲ್ಲ ಕಡೆ ಸಿಗುವಂಥದ್ದು, ಕಡಿಮೆ ಪ್ರಮಾಣದಲ್ಲಿದ್ದರೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಸಿಕ್ಕಿದ್ರೂ ಕೂಡ ನಮಗೆ ಲಭ್ಯ ಇರುತ್ತೆ, ಒಂದು ವರ್ಷದಲ್ಲಿ ಎಲ್ಲ ಕಾಲದಲ್ಲೂ ಸಿಗತ್ತೆ, ಮೇಲ್ಜಲ ಹಂಗಾಗೋದಿಲ್ಲ. ಅದಕ್ಕಾಗಿ ಇದ್ರ ಮೇಲೆ ಜನಗಳು ಅವಲಂಬಿತರಾಗ್ತಾರೆ. ಆಮೇಲೆ ಇದಕ್ಕೆ ಕ್ವಾಲಿಟಿ ಪ್ರಶ್ನೆ, ಕ್ವಾಲಿಟಿನಲ್ಲೂ ಸಾಮಾನ್ಯ ಎಲ್ಲಿದ್ದರೂ ಅಂತರ್ಜಲ ಕೆಲವೊಂದು ಗುಣಮಟ್ಟದ ಒಂದು ಸಮಸ್ಯೆ ಇರುವ ಜಾಗ ಬಿಟ್ಟರೆ ಸಾಮಾನ್ಯವಾಗಿ ಅಂತರ್ಜಲವನ್ನು ನೇರವಾಗಿ ಕುಡಿಬಹುದು ಆ ಕಾರಣದಿಂದ. ಆಮೇಲೆ ಬರ ನಿರೋಧಕ ಇದು ಅಂತರ್ಜಲ. ಈಗ ಬೇಸಿಗೆನಲ್ಲಿ ನೀವು ಮೊದಲೇ ಹೇಳ್ದಂಗೆ ರಿಸರ್ವಾಯರಲ್ಲಿ ನೀರಿಲ್ಲ ಅಂದರೆ ಕೆನಾಲ್ಗೆ ವಾಟರ್ ಬರಲ್ಲ, ನೀರು ಬರಲ್ಲ, ಬೆಳೆ ಸಾಧ್ಯ ಆಗಲ್ಲ. ಆದರೆ ಅಂತರ್ಜಲ ಇದ್ದರೆ ಇದು ನಮಗೆ ಬರೋ ನಿರೋಧಕವಾಗಿ ನಮಗೊಂದು ಕೆಲಸ ಮಾಡ್ತದೆ. ನೀರಾವರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಕೂಡ ಜಲ ಅಭಾವ ಇದ್ದ ಸಂದರ್ಭದಲ್ಲಿ ಬೇಸಿಗೆ ದಿನದಲ್ಲಿ ಅಂತರ್ಜಲದ ಮೂಲಕ ನಾವು ಅದನ್ನು ಪೂರೈಸಿಕೊಳ್ತೀವಿ. ಅದಕ್ಕೆ ಸಪ್ಲಿಮೆಂಟರಿ ಇರಿಗೇಷನ್ ಅಂತ ಹೇಳ್ತಾರೆ. ಈ ಪೂರಕ ನೀರಾವರಿ ಯಾವುದರಿಂದ, ಅದಕ್ಕೆ ಮೂಲ ಅಂತರ್ಜಲ. ಹಾಗಾಗಿ ಹಾಗೆ ನೋಡಿದರೆ ಒಂದು ಪ್ರಮಾಣದಲ್ಲೂ ಕೂಡ ನಮಗೇನು ಮೇಲ್ಜಲ ಏನು ಕಣ್ಣಿಗೆ ಕಾಣುತ್ತೆ ತುಂಬ ನೀರಿದೆ ಅಂತ ಅನಿಸಿದ್ರು ಕೂಡ ಒಟ್ಟು ಪ್ರಮಾಣವನ್ನು ನಾವು ಲೆಕ್ಕ ಹಾಕಿದರೆ ಅಂತರ್ಜಲದ ಪ್ರಮಾಣನೇ ಜಾಸ್ತಿ ಇರುತ್ತೆ. ಆ ಥರ ಇದೆ. ಹಾಗಾಗಿ ಜನಗಳು ಬರ್ತಾ ಬರ್ತಾ ಸರ್ಫೇಸ್ ವಾಟರ್ ಅಥವಾ ಮೇಲ್ಜಲ ನೀರಾವರಿಯನ್ನು ಬಿಟ್ಟು ಅಂತರ್ಜಲಕ್ಕೆ ಬಂದರು. ಮೇಲ್ಜಲ ಅಂದರೆ ಪ್ರಮುಖವಾಗಿ ಕೆರೆಗಳು ಹಾಗೂ ಕಾಲುವೆ ನೀರಾವರಿ. ಆ ಪ್ರದೇಶದಲ್ಲಿ ಸಾಕಷ್ಟು ನೀರಿದ್ದರೂ ಕೂಡ ಅಲ್ಲಿ ಸಮಸ್ಯೆ ಇಲ್ವ. ಹಾಗಾದರೆ ನಿರ್ವಹಣೆ ಅನ್ನೋದು ನಿಮಗೆ ಒಂದು ಸಂಪನ್ಮೂಲ ಜಾಸ್ತಿ ಇದ್ದಾಗಲೂ ಬೇಕು, ಕಡಿಮೆ ಇದ್ದಾಗಲೂ ಬೇಕು. ಹೌದು. ಈಗ ಈ ಕೆನಾಲ್ ಕಮಾಂಡ್ ಏರಿಯಾ ಅಂತ ಹೇಳ್ತೀವಿ ಅಚ್ಚುಕಟ್ಟು ಪ್ರದೇಶದಲ್ಲಿ, ಅಷ್ಟೊಂದು ನೀರಿದ್ದರೂ ಕೂಡ ಅಲ್ಲಿ ಸಮಸ್ಯೆನೇ ಬೇರೆ. ಅಲ್ಲೂ ಜಲ ನಿರ್ವಹಣೆ ಬೇಕು. ಈ ನಮ್ಮಲ್ಲಿ ತುಂಗಾಭದ್ರಾ ಇರ್ಬೋದು, ಕಾವೇರಿ ಇರ್ಬೋದು, ಇಷ್ಟೊಂದು ನೀರಾವರಿ ಇದ್ದರೂ ಕೂಡ ಅಲ್ಲಿ ಸಮಸ್ಯೆ ಏನು ಅಂದರೆ ರೈತರು ಅತಿಯಾಗಿ ನೀರನ್ನು ಬಳಸ್ತಾರೆ. ಒಂದೇ ಅಂಶ ಅಂದರೆ ಹೆಚ್ಚು ನೀರು ಉಣುವಂಥ ಕಬ್ಬು, ಗೋಧಿ, ಭತ್ತಗಳನ್ನು ಬೆಳೆಯುತ್ತಾರೆ. ಎರಡನೇದು ಅದಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ನೀರನ್ನು ಉಪಯೋಗ ಮಾಡ್ತಾರೆ. ಅದು ಒಂದು ಅಪವ್ಯಯ ಆಗನ್ನಿಸುತ್ತೆ. ಒಂದು ಸರ್ವೆ ಪ್ರಕಾರ, ಒಂದು ಅಂಕಿಅಂಶದ ಪ್ರಕಾರ ಚೀನಾ ಅಥವಾ ಬ್ರೆಜಿಲ್ ದೇಶದಲ್ಲಿ ಎಷ್ಟು ನೀರನ್ನು ಬಳಸ್ತಾರೋ ಒಂದು ಬೆಳೆಗೆ ಅದಕ್ಕಿಂತನೂ 2-4 ನಾವು ಭಾರತದಲ್ಲಿ ಉಪಯೋಗ ಮಾಡ್ತೇವೆ. ಇದು ಅಚ್ಚುಕಟ್ಟು ಪ್ರದೇಶದಲ್ಲಿ ಹೆಚ್ಚುವರಿ ನೀರಾವರಿ ಮಾಡಿದರೆ ಏನಾಗುತ್ತೆ ಅಂದರೆ, ಇದರೊಳಗೆ 25-30% ಮತ್ತೆ ಅಂತರ್ಜಲವಾಗಿ ಇಳಿಯುತ್ತೆ. ಆವಾಗ ಏನಾಗುತ್ತೆ, ಈ ವಾಟರ್ ಲಾಗಿಂಗ್ ಪ್ರಾಬ್ಲಮ್ ಅಂತ ನಾವು ಹೇಳ್ತೀವಿ, ಅದು ಶುರುವಾಗತ್ತೆ. ವಾಟರ್ ಲಾಗಿಂಗ್ ಆ್ಯಂಡ್ ಇದು ಜವಳು ಸಮಸ್ಯೆ ಅಂತ, ಭೂಮಿಗೆ ಅಂತರ್ಜಲ ಸಮೀಪಕ್ಕೆ ಬಂದ್ಬಿಡುತ್ತೆ. ಅಂತಹ ಜಾಗದಲ್ಲಿ, ನೀರಾವರಿ ಜಾಗದಲ್ಲಿ ಅಂತರ್ಜಲ ಹೆಚ್ಚು ಬಳಕೆ ಇರೋದಿಲ್ಲ, ಅವಶ್ಯಕತೆ ಇಲ್ಲ. ಆವಾಗೇನಾಗುತ್ತೆ, ನೀವು ಅತಿಯಾಗಿ ನೀರನ್ನು ಬಳಸೋದ್ರಿಂದ ಅದರಲ್ಲಿ ನೀರು ಕೆಳಗಿಳಿದು ಅಂತರ್ಜಲ ಭೂಮಿಗೆ ಸಮೀಪಿಸುತ್ತೆ. ಅದನ್ನು ನಾವು ಜೌಗು ಸಮಸ್ಯೆ ಮತ್ತು ಉಪ್ಪು ಮಣ್ಣಿನ ಸಮಸ್ಯೆ ಅಂತ ಹೇಳ್ತೀವಿ, ಸಲಿನಿಟಿ ಅಂತೇಳಿ. ಅದರಿಂದ ತುಂಬ ಕೃಷಿ ಕ್ಷೇತ್ರ ಕೂಡ ಹಾಳಾಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಕೆನಾಲಿನ ಆರಂಭದ ಭಾಗದಲ್ಲಿ ಜಾಸ್ತಿ ಉಪಯೋಗ ಮಾಡ್ತಾರೆ. ಅದು ಸಮಸ್ಯೆ ಅಂದರೆ, ಇಲ್ಲಿ ಅತಿಯಾದ ನೀರಿಂದ ಈ ಜೌಗು ಸಮಸ್ಯೆ ಬರುತ್ತೆ, ಕೆನಾಲಿನ ತುದಿಯಲ್ಲಿ ನೀರಿನ ಪೂರೈಕೆ ಇರೋದಿಲ್ಲ, ಅಲ್ಲಿ ಅಭಾವ ಈ ಥರ. ಅದಕ್ಕಾಗಿ ಆ ಥರ ಇಲ್ಲಿ ನೀರಿನ ಉಪಯೋಗವನ್ನು ಕಡಿಮೆ ಮಾಡಿ, ಅಥವಾ ಒಂದು ಬೆಳೆಯನ್ನು ಕ್ರಾಪಿಂಗ್ ಪ್ಯಾಟರ್ನ್ ಅಂತ ಗೌರ್ಮೆಂಟ್ ಅದೊಂದು ಪದ್ಧತಿಯನ್ನು ಹೇಳಿರುತ್ತೆ, ಯಾವ ಸೀಸನ್ನಲ್ಲಿ ಯಾವ ಬೆಳೆಯನ್ನು ಬೆಳಿಬೇಕು ಅಂತ. ಅದನ್ನು ಮಾಡಲ್ಲ ರೈತರು. ಯಾವಾಗಲೂ ಭತ್ತ ಅಂದರೆ 2-3 ಬೆಳೆ ಭತ್ತ ತೆಗಿತಾರೆ, ಆವಾಗ ಇದು ಸಮಸ್ಯೆ ಬರುತ್ತೆ. ಮತ್ತು ಅತಿಯಾಗಿ ಕ್ರಿಮಿನಾಶಕ ರಾಸಾಯನಿಕ ಗೊಬ್ಬರವನ್ನು ಉಪಯೋಗ ಮಾಡ್ತಾರೆ, ಹಾಗಾಗಿ ಇದು ಅಂತರ್ಜಲದ ಗುಣವನ್ನು ಕೂಡ ಹಾಳು ಮಾಡುತ್ತೆ. ಈ ಸಲಿನಿಟಿ ಸಮಸ್ಯೆಯಿಂದ ಮೇಲ್ಭಾಗದ ಮಣ್ಣು, ಸಾಮಾನ್ಯ 6 ಇಂಚಿಂದ ಮಣ್ಣು ತನ್ನ ಫಲವತ್ತತೆಯನ್ನು ಕಳ್ಕೊಂಡು, ಈಗ ನಾವು ಕೆಲವು ತುಂಗಭದ್ರ ಏರಿಯಾದಲ್ಲಿ ನೋಡ್ತೀವಿ, ಬೇಸಿಗೆನಲ್ಲಿ ಅದನ್ನು ದೊಡ್ಡ ರಾಶಿ ಮಾಡಿ ಒತ್ತಿಟ್ಟು ಆ ಮಣ್ಣನ್ನು ಬದಿಗಿಟ್ಟಿರ್ತು, ಕೆಳಗಡೆ ಮಣ್ಣಿನ ಪದರಿನಲ್ಲಿ ಶುರು ಮಾಡ್ತಾರೆ. 1 ಸೆಂಟಿಮೀಟರ್ ಮಣ್ಣಾಗಲಿಕ್ಕೆ 2 ಲಕ್ಷ ವರ್ಷ ಬೇಕು. ನಾವು ಈ ಥರ ಇದನ್ನು, ಈ ನಮ್ಮ ಕೃಷಿಯೋಗ್ಯ ಭೂಮಿಯನ್ನು ಈ ಥರ ಹಾಳು ಮಾಡ್ತಾ ಇದ್ದೀವಿ. ಇದು ನಮ್ಮ ಸಮಸ್ಯೆ ನೀರಾವರಿ ಪ್ರದೇಶದಲ್ಲಿ. ಇನ್ನು ನೀವು ಅಂತರ್ಜಲ ನೀರಾವರಿ ಆಗುವಂಥ ಪ್ರದೇಶಕ್ಕೆ ಬಂದರೆ, ಇಲ್ಲಿ ನೀರಿನ ಅತಿ ಬಳಕೆ ಕೆಲವೊಂದು ಸಂದರ್ಭದಲ್ಲಿ ಆಗಬಹುದು, ಆದರೆ ಇಲ್ಲಿ ಸಾಮಾನ್ಯವಾಗಿ ಅಭಾವನೇ ಇದ್ದಿರುತ್ತೆ. ಇದಕ್ಕೆ ನಾವು ಏನು ಮಾಡಬೇಕು, ಸೀಸನ್ ವೈಸ್ ಮಾಡಬೇಕು ಅಂದರೆ, ನಾವು ಡಿಮಾಂಡ್ಸ್ ಸೈಡು ಸಪ್ಲೈ ಸೈಡು ಅಂತ ಎರಡು ರೀತಿಯನ್ನು ನಾವು ಬೇಡಿಕೆ ಮತ್ತು ಪೂರೈಕೆಗಳ ಮಧ್ಯೆ ಒಂದು ಸಮತೋಲವನ್ನು ಕಾಪಾಡ್ಕೊಳ್ಬೇಕು. ಬೇಡಿಕೆ ಇದ್ದೇ ಇರುತ್ತೆ, ಅದನ್ನು ಹೆಂಗೆ ನಾವು ಸರಿದೂಗಿಸ್ಬೇಕು. ಈಗ ಆ ಥರ ನೀರಿನ ಸಮಸ್ಯೆ ಇರುವಂಥ, ಅದರಲ್ಲೂ ಬೇಸಿಗೆ ದಿನದಲ್ಲಿ ಇರುವಂಥ ಸಮಸ್ಯೆಗೆ ಕಡಿಮೆ ನೀರು ಬೆಳೆಯುವಂಥ ಬೆಳೆಗಳನ್ನು ನಾವಲ್ಲಿ ಬೆಳಿಬೇಕು. ಭತ್ತ ಕಬ್ಬಂತ ಇದಕ್ಕೆ ಗ್ರೌಂಡ್ ವಾಟರ್ ಇರಿಗೇಷನ್ ಜಗ ಹೋಗಲೇಬಾರದು. ರೈತ ಸಾಂಪ್ರದಾಯಿಕ ಬೆಳೀತಾರೆ, ಅದು ತಮ್ಮದು ಹಕ್ಕು ಅಂತ ಹೇಳ್ತಾರೆ. ಅದು ಅವರನ್ನು ನಾವು ಅವರಿಗೆ ತಿಳುವಳಿಕೆ ಹೇಳಬೇಕು. ಯಾಕೆ ನಮ್ಮ ಭಾರತದಲ್ಲಿ ಇನ್ನೊಂದು ಏನಾಗಿದೆ ಅಂದರೆ, ಲ್ಯಾಂಡ್ ರೈಟ್ಸು ವಾಟರ್ ರೈಟ್ಸು ಎರಡೂ ಕನ್ಕರೆನ್ಸ್ ಎಲ್ಲ ಒಟ್ಟಿಗೆ ಸೇರೇ ಇದ್ದಾವೆ. ಕೆಲವು ದೇಶದಲ್ಲಿ ಭೂಮಿ ನಿಮ್ಮದಾದ್ರೂ ಭೂಮಿ ಕೆಳಗಡೆ ಇರುವಂಥ ಅಂತರ್ಜಲ ನಿಮ್ಮದಲ್ಲ, ಇದ್ದರೂ ಕೂಡ ಅದನ್ನು ಒಂದು ಮಿತಿ ಒಳಗಡೆ ಬಳಸಬೇಕು. ಅದು ನಮ್ಮ ಭಾರತದಲ್ಲಿ ಹಂಗಿಲ್ಲ. ಅವನು 1 ಎಕರೆ ಇದ್ದವನು 10 MCM ತೆಗಿತಾನೆ ನೀರು, 10 ಎಕರೆ ಇದ್ದವನು 1 MCM ತೆಗಿಬೋದು. ಅಲ್ಲಿ ಏನಂದರೆ, ನನ್ನ ಜಮೀನಿಗೆ ಎಷ್ಟು ನೀರು ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ, ಇದು ಅಗೋಚರ ಕಾಣೋದಿಲ್ಲ. ಹಾಗೆ ಮನು ಆ ಒಂದು ಸಮಸ್ಯೆ ಇಲ್ಲಿ ಬರುತ್ತೆ. ಹಾಗಾಗಿ ನಾವೇನಂದರೆ, ಅಂತರ್ಜಲ ನೀರಾವರಿ ಪ್ರದೇಶದಲ್ಲಿ ಕಡಿಮೆ ನೀರನ್ನು ಉಣ್ಣುವಂಥ ಬೆಳೆಯನ್ನು ಮಾಡಬೇಕು. 2, ಸುಧಾರಿತ ತಳಿಯ ವಿಧಾನಗಳನ್ನು ಉಪಯೋಗಿಸ್ಬೇಕು. ಅಗ್ರೋನಾಮಿ ಪ್ರಾಕ್ಟೀಸಸ್ ಅಂತ ಹೇಳ್ತೀವಿ, ಅದರೊಳಗೆ ರಿಜ್ ಆ್ಯಂಡ್ ಫೋರೋ ಅಂತ ಹೇಳ್ತೀವಿ, ರೇಸ್ಡ್ ಬೆಡ್ ಅಂತ ಹೇಳ್ತೀವಿ, ಸೋಯಾಬೀನು, ಇಂತಹ ಹೊಸ ಹೊಸ ವಿಧಾನಗಳನ್ನು ತಂತ್ರಜ್ಞಾನವಾಗಿ ಸುಧಾರಿತ ಹೊಸ ವಿಧಾನಗಳನ್ನು ಅಲ್ಲಿ ಅಳವಡಿಸ್ಬೇಕು. 3ನೇದಾಗಿ ಮೈಕ್ರೋ ಇರಿಗೇಷನ್ ಅಂತ ಹೇಳ್ತೀವಿ, ಸಾಮಾನ್ಯವಾಗಿ ಸ್ಪ್ರಿಂಕ್ಲರು ಇವೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ, ಕೆಲವೊಂದು ಒಂದು ಸರ್ವೇಕ್ಷಣೆಯ ಪ್ರಕಾರ 60-70% ನೀರನ್ನು ಉಳಿಸ್ತವೆ. ಅದರಿಂದ ನಮಗೆ ಹೆಚ್ಚು ಕ್ಷೇತ್ರವನ್ನು ನೀರಾವರಿಗೆ ಅಳವಡಿಸ್ಕೊಳ್ಬೋದು. ಇದರಿಂದ ಕಳೆ ಕೂಡ ಕಂಟ್ರೋಲ್ ಆಗುತ್ತೆ. ಅದಕ್ಕೆ ಮಲ್ಚಿಂಗ್ ಅಂತ ಹೇಳ್ತಾರೆ, ಪ್ಲಾಸ್ಟಿಕ್ಕನ್ನು ನಾವು ಕವರ್ ಮಾಡಿದ್ದನ್ನು ಕೆಲವು ಬೆಳೆಗಳಲ್ಲಿ ನೋಡಿರ್ಬೋದು. ಅದು ಮಾಡೋದ್ರಿಂದ ನೀರಿನ ಆವಿ ಕೂಡ ತಡೆಯುತ್ತೆ. ಎಷ್ಟು ನಾವು ನೀರಿನಲ್ಲಿ 1 ಲೀಟರ್ ನೀರು ಬೇಕಾದಲ್ಲಿ ನಾವು ಬರೀ 200 ml ಅದನ್ನು ಬೆಳಿಬೋದು. ಆ ಥರ ನಾವು ಆ ಒಂದು ಪ್ರಾಕ್ಟೀಸನ್ನು ಮಾಡಬೇಕು. ಆಮೇಲೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವು ಕೂಡ ಬೇರೆ ಬೇರೆ ಸ್ಕೀಮ್ಗಳನ್ನು ತಂದಿದ್ದಾವೆ. EPMKSY ಅಂತ ಹೇಳ್ತಾರೆ, ಅಟಲ್ ಭೂಜಲ ಯೋಜನಾ ಅಂತಿದ್ದಾವೆ, ಗ್ರೌಂಡ್ ವಾಟರ್ ರಿಜರ್ವ್ ಸ್ಕೀಮ್ಸ್ ಅಂತಿದ್ದಾವೆ. ಇದನ್ನೆಲ್ಲ ನಾವು ಬಳಸಿಕೊಂಡು ನೀರಾವರಿಗೆ ಜಲಾನಯನ ಅಭಿವೃದ್ಧಿ ಅಂತ ಹೇಳ್ತಾರೆ, ಜಲಾನನ ಅಭಿವೃದ್ಧಿ ವಿಧಾನಗಳನ್ನು ನಾವು ಅಲ್ಲಿ ಅನುಷ್ಠಾನಗೊಳಿಸಬೇಕು. ಇದರಿಂದ ಮಾಡಿದರೆ ಏನಾಗತ್ತೆ ಅಂದರೆ, ಹರಿಯುವಂಥ ನೀರು ಅಲ್ಲೇ ಇಂಗಲಿಕ್ಕೆ ಒಂದು ಅವಕಾಶ ಆಗುತ್ತೆ, ಅದು ಸಾಯಿಲ್ ಮಾಯಿಶ್ಚರ್ ರೂಪದಲ್ಲಿ ಬೆಳೆಗಳಿಗೆ ಸಿಗುತ್ತೆ, ಹೆಚ್ಚಾಗಿದ್ದ ನೀರು ಅಂತರ್ಜಲವನ್ನು ಸೇರಿಕೊಳ್ಳುತ್ತೆ. ಜಲಾನಯನ ಅಭಿವೃದ್ಧಿ ಯೋಜನೆ ಕೂಡ ಎಲ್ಲದೂ ಯಾವುದೇ ಒಂದು ರೀತಿಯ ಒಂದು ರಚನೆಯಲ್ಲಿ ಎಲ್ಲ ಈ ಜಾಗಕ್ಕೂ ಬರಲ್ಲ, ಅಲ್ಲಿ ಭೌಗೋಳಿಕ ಹಿನ್ನೆಲೆಯನ್ನು ನೋಡಿಕೊಂಡು ಬೇರೆ ಬೇರೆ ಸ್ಥಳದಲ್ಲಿ ಬೇರೆ ಬೇರೆ ರೀತಿಯ ಜಲಾನಯನ ವಿಧಾನಗಳನ್ನು ಅಳವಡಿಸ್ಕೊಳ್ಬೇಕು. ಈಗ ನಿಮಗೆ ನೋಡಲಿಕ್ಕೆ ಹೋದರೆ ನಮ್ಗೆ ಮಹಾರಾಷ್ಟ್ರದಲ್ಲಿ ಒಂದು ಮಾಡೆಲ್ಲಾಗಿ ತುಂಬ ಪ್ರಗತಿಪರ ರೈತರು ಕರ್ನಾಟಕದಲ್ಲೂ ಮಾಡಿದ್ದಾರೆ, ಎಲ್ಲ ಕಡೆ ಮಾಡಿದ್ದಾರೆ. ಅದು ದೇಶ ಮಟ್ಟದಲ್ಲಿ ಹೆಸರು ಮಾಡಿದೆ ಅಂದರೆ ಅಣ್ಣಾ ಹಜಾರೆ ಅವರು ಮತ್ತು ನಮ್ಮ ಪೋಪಟ್ರಾವ್ ಪವಾರ್ ಅಂತ. ನಾನು ಮಹಾರಾಷ್ಟ್ರದಲ್ಲಿ ಸೇವೆಯಲ್ಲಿದ್ದಾಗ, ನಾನು ಪುಣಾದಲ್ಲಿ ಸೇವೆಯಲ್ಲಿದ್ದಾಗ ಅಲ್ಲಿಗೂ ಹೋಗಿದ್ದೆ. ಅವರು ಅದೊಂದು ಅತ್ಯಂತ ವೈಜ್ಞಾನಿಕವಾಗಿ ಡಾಟಾ ಡ್ರಿವನ್ ಅಂತ ಹೇಳ್ತಾರೆ, ಅಂಕಿ ಸಂಖ್ಯೆ ಆ ವರ್ಷದ ಮಳೆ, 4 ವರ್ಷ ಹಿಂದಿನ ಮಳೆ, ಅದನ್ನು ಅನಾಲಿಸಿಸ್ ಅದನ್ನು ಮಾಡಿಕೊಂಡು ಬರೋ ವರ್ಷ ಯಾವುದು ಬೆಳೆಯನ್ನು ಹಾಕ್ಬೋದು ಅಂತ. ಅದನ್ನು ಅತ್ಯಂತ ಸುಂದರವಾಗಿ ಅದನ್ನು ಅನುಷ್ಠಾನಗೊಳಿಸಿದ್ದಾರೆ. ತುಂಬ ಜನ ಅಲ್ಲಿ ಹೋಗ್ತಾರೆ, ಹೋದವರಿಗೆಲ್ಲ ತುಂಬ ಒಂದು ಸೌಜನ್ಯದಿಂದ ಆತ್ಮೀಯತೆಯಿಂದ ಅವ್ರು ತೋರಿಸ್ಕೊಂಡ್ರೆ. ಆ ಮಾದರಿ ಬಗ್ಗೆ ಒಂಚೂರು ಒಂದಿಷ್ಟು ಮಾಹಿತಿ ನೀವು ಕೊಡ್ಬೋದಾ ಅಂತ? ನಿಮಗೆ ಭಾಳ ಮಾಹಿತಿ ನನ್ನ ಹತ್ರ ಈಗ ಅದು ಇರಲಿಕ್ಕಿಲ್ಲ. ಅಲ್ಲಿ ಏನು ಮಾಡ್ತಾರೆ, ಒಂದು ಜಲಾನಯನ ಪ್ರದೇಶದಲ್ಲಿ ಎತ್ತರ ಜಾಗೂ ಇರುತ್ತೆ, ಅಲ್ಲಿ ಪ್ರಮುಖವಾಗಿ ಅಹಮದ್ನಗರ ಡಿಸ್ಟ್ರಿಕ್ಟ್ ಮಹಾರಾಷ್ಟ್ರದಲ್ಲಿ ಒಂದು ಜಲಾನಯನ ಪ್ರದೇಶವನ್ನು ತಗೊಂಡಿದ್ದಾರೆ. ಅದು ತಗೊಂಡು ಎತ್ತರ ಪ್ರದೇಶ ಇರುತ್ತೆ, ಇಳಿಜಾರು ಪ್ರದೇಶ ಇರುತ್ತೆ, ತಗ್ಗಿನ ಪ್ರದೇಶ ಇರುತ್ತೆ. ಅಲ್ಲಿ ಜನರುಗಳನ್ನು ಅವರು ಒಂದು ಸೇರಿಸಿ ಎಲ್ಲರಲ್ಲೂ ಒಕ್ಕಟ್ಟನ್ನು ತಂದಿರೋದು ಒಂದೇ ಸಾಧನೆ. ಯಾಕೆಂದ್ರೆ ನಮ್ಮಲ್ಲಿ ಅದೇ ದೊಡ್ಡ ಸಮಸ್ಯೆ. ಈಗ ವೈಯಕ್ತಿಕವಾಗಿ ರೈತರು ಅವ್ರಿಗೆ ಬೇಕಾದ ಯಾವುದೋ ಒಂದು ರೀತಿಯ ಕಾರ್ಯಕ್ರಮವನ್ನು ಅವ್ರ ತೋಟದಲ್ಲಿ ಮಾಡ್ಕೋಬಹುದು, ಒಟ್ಟಾಗಿ ಮಾಡಬೇಕು, ಸಾರ್ವಜನಿಕವಾಗಿ ಮಾಡಬೇಕು, 10 ಜನ ಶೇರ್ ಮಾಡಬೇಕು ಅಂತಂದ್ರೆ ನಮ್ಮಲ್ಲಿ ಆ ಒಂದು ಒಗ್ಗಟ್ಟು ರೈತರಲ್ಲಿ ಇಲ್ಲ, ಮಧ್ಯದಲ್ಲಿ ಭೇದ ಭಾವಗಳು ಬರ್ತವೆ. ಅವರು ಅದನ್ನು ಮಾಡಿದ್ದಾರೆ. ಅವರು ಎಷ್ಟು ಜನ ಆ ಜಲಾನಯನ ಪ್ರದೇಶದಲ್ಲಿ ರೈತರಿದ್ದಾರೆ, ಆ ರೈತರ ಭೂಮಿ ಎಲ್ಲಿದೆ, ಎತ್ತರ ಜಾಗದಲ್ಲಿದೆಯೋ, ಮಧ್ಯದಲ್ಲಿದೆಯೋ, ಅಥವಾ ಅಗ್ದಿ ಕೆಳಗಡೆ ವ್ಯಾಲಿ ಪೋರ್ಷನ್ನಲ್ಲಿದೆಯೋ ಅಂತ ನೋಡ್ತಾರೆ. ನೋಡಿ ಈ ಬೆಳೆಗೆ ಈ ವರ್ಷ ಈ ಭೂಮಿಗೆ ಇಂಥ ಬೆಳೆ ಅಂತ ಫಿಕ್ಸ್ ಮಾಡ್ತಾರೆ. ಯಾಕೆಂದರೆ ಮೇಲ್ಗಡೆ ಜಾಗದಲ್ಲಿ ನೀರಿನಲ್ಲಿ ತೇವಾಂಶ ಕಡಿಮೆ, ಯಾಕೆಂದರೆ ಕೆಳಗೆ ಹರಿದು ಬರುತ್ತೆ. ತಗ್ಗಿನ ಪ್ರದೇಶ ಬಂದಂತೆ ಮಣ್ಣಿನ ಪದರದಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ. ಅದಕ್ಕೆ ಸರಿಯಾದ ಬೆಳೆಯನ್ನು ಅದಕ್ಕಾಗಿ ಒಂದು ಅವರು ಶಿಫಾರಸು ಮಾಡ್ತಾರೆ, ಬೆಳೆ ಯೋಜನೆ ಸಿದ್ಧ ಆಗಿರುತ್ತೆ. ಅದನ್ನು ಜನಗಳು ಕೇಳ್ತಾರೆ. ಅತಿಯಾಗಿ ಈಗ ನೀರು ಮಳೆ ಬಂದಿಲ್ಲ, ಆ ವರ್ಷ ಬರ ಇದೆ ಅಂತಂದರೆ ಅವ್ರು ಎರಡನೇ ಬೆಳೆಯನ್ನು ಹಾಕ್ಲಿಕ್ಕಿಲ್ಲ ಅಂದರೆ ಯಾರೂ ಹಾಕೋದಿಲ್ಲ. ಇರುವಂಥ ಬಾವಿಗಳನ್ನು ಕುಡಿಯಲಿಕ್ಕೆ ಮಾತ್ರ ಉಪಯೋಗ ಮಾಡಬೇಕು ಅಂತ ಹೇಳ್ತಾರೆ. ಇಂಥದ್ದೇ ಗೊಬ್ಬರವನ್ನು ಹಾಕಬೇಕು, ಇಂಥದ್ದನ್ನು ಹಾಕಬಾರದು ಅಂತ ಹೇಳ್ತಾರೆ. ಅದೇ ಥರ ನಡ್ಕೊಳ್ತಾರೆ. ಅದೇ ಥರ ಸಾಮಾಜಿಕವಾಗಿ ಅವರು ರೈತರನ್ನು ಎಷ್ಟೊಂದು ಪರಿವರ್ತನೆ ಮಾಡಿದ್ದಾರೆ ಅಂದರೆ, ಅವರು ಆ ಒಂದು ಜಲಾನಯನ ಪ್ರದೇಶದಲ್ಲಿ ಇರುವಂಥ ಜಾಗದಲ್ಲಿ ಯಾರು ಯಾವುದೇ ಚಟ ಮಾಡಲಿಕ್ಕಿಲ್ಲ. ಅವರವ್ರ ಕಮ್ಯುನಿಟಿ ಬೇಕಾಗ ದೇವಸ್ಥಾನ ಅವರ ದುಡ್ಡು ಹಾಕಿ ಕಟ್ಸ್ಕೊಳ್ಬೇಕು. ಈ ಒಂದು ಚಿತ್ರ ನಮ್ಮಲ್ಲಿ ಇದ್ದರೆ ಪೋಪಟ್ರಾವ್ ಪಟೇ ಇವರು ಪವಾರ್ ಅವರು ಮಾಡಿದಷ್ಟು ಮಟ್ಟಿಗೆ ಆಗದೆ ಹೋದರೂ ಕೂಡ ಕೆಲವು ಮಟ್ಟಿಗಾದರೂ ಮಾಡಿದರೆ ರೈತಾಪಿ ವರ್ಗಕ್ಕೆ ಇದು ಅನುಕೂಲ. ಆಮೇಲೆ ಇನ್ನೊಂದು ಏನು ಹೇಳ್ತಾರೆ, ಮ್ಯಾಕ್ಸಸ್ಸೆ ಪುರಸ್ಕೃತ ಇವರು ನಮ್ಮ ರಾಜೇಂದ್ರ ಸಿಂಗ್ ಅವರು, ಅವರು ಒಂದು ಸುತ್ತು ನಮ್ಮ ಒಂದು ಯಾವುದೋ ಒಂದು ಫಂಕ್ಷನ್ನಿಗೆ ಕೋಲಾರದಲ್ಲಿ ಬಂದಾಗ ಹೇಳ್ತಾ ಇದ್ರು, ನಾವು ಕೋಲಾರದಲ್ಲಿ ಏನು ಮಾಡ್ತೀವಿ, ಯಾವುದೋ ಒಂದು ಬೆಳೆ ಹಾಕ್ಕೊಳ್ತೀವಿ, ಅದಕ್ಕೆ ಮಾರ್ಕೆಟ್ ಲಿಂಕ್ಡ್ ಕ್ರಾಪಿಂಗ್ ಪ್ಯಾಟರ್ನ್ ಅಂತ, ಅದು ತಪ್ಪು ಅಂತ ಅವ್ರು ಹೇಳ್ತಾರೆ. ಒಂದು ವರ್ಷ ಟೊಮೆಟೋಗೆ ಬದನೆಕಾಯಿಗೆ ಒಳ್ಳೆ ಬೆಳೆ ಬಂತು ಅಂದ್ರೆ ಮರು ವರ್ಷ ಎಲ್ಲ ರೈತರು ಅದಕ್ಕೆ ಹೋಗ್ತಾರೆ. ಅದಕ್ಕೆ ಬೆಳೆ ಇಲ್ಲ ಅಂದರೆ ತಂದು ರೋಡ್ ಮೇಲೆ ಚೆಲ್ತಾರೆ. ಆದರೆ ಅವರು ಅಲ್ವಾರ್ ಜಿಲ್ಲೆ ರಾಜಸ್ಥಾನದಲ್ಲಿ ಅವರೇನು ಮಾಡ್ತಾರೆ ಅಂದರೆ, ಈ ವರ್ಷ ಸಂಭವನೀಯ ಮಳೆ ಎಷ್ಟು ಅಂತ ನೋಡಿಕೊಂಡು ಮಳೆಗೆ ತಕ್ಕಾಗಿ ಬೆಳೆಯನ್ನು ಹಾಕ್ತಾರೆ. ದಟ್ ಈಸ್ ಕಾಲ್ಡ್ ರೇನ್ ಅವೈಲೇಬಿಲಿಟಿ ಲಿಂಕ್ಡ್ ಕ್ರಾಪಿಂಗ್ ಪ್ಯಾಟರ್ನ್. ಇದು ಮಾರ್ಕೆಟ್ ಲಿಂಕ್ಡ್ ಕ್ರಾಪಿಂಗ್ ಪ್ಯಾಟರ್ನ್. ಈ ಮಾರ್ಕೆಟ್ ಲಿಂಕ್ಡ್ ಕ್ರಾಪಿಂಗ್ ಪ್ಯಾಟರ್ನಲ್ಲಿ ಫೇಲ್ಯೂರ್ ಆಗೋಂಥ ಸಂದರ್ಭಗಳು ಜಾಸ್ತಿ. ಈ ಥರ ನಾವು ಕೃಷಿಯಲ್ಲಿ ಅಪಾಯವನ್ನು ತಡೆದು ಸುಧಾರಿತ ತಳಿಗಳನ್ನು ಉಪಯೋಗಿಸಿ ಕಡಿಮೆ ನೀರಿನ ಬೆಳೆಗಳನ್ನು ಉಪಯೋಗಿಸಿಕೊಂಡು ಜಲ ಸಂಗ್ರಹಣೆ ಮಳೆ ನೀರು ಸಂಗ್ರಹಣೆ ಮಾಡಿಕೊಂಡು ಅದರ ಸಂಗಡ ಬಾವಿಗೆ ಇರುವಂಥ ಆ ಜಲಾನಯನದಲ್ಲಿ ಬಿದ್ದಂಥ ನೀರನ್ನು ಬಾವಿಗಳಿಗೆ ತೀರಿಸಿ ಅಲ್ವಾ ಬೋರ್ವೆಲ್ಲಿ ತೀರಿಸಿ ಅಂತರ್ಜಲ ಮರುಪೂರಣ ಮಾಡಿಕೊಂಡ್ರೆ ನಿಮಗೆ ಬೇಸಿಗೆಯಲ್ಲಿ ಅದೇ ನಿಮಗೆ ಸಿಗುತ್ತೆ. ಅಂದರೆ ಇದೊಂದು ನೀರಿನ ಮೂಲ ಏನಿದೆ ಅದು ಹಲವಾರು ವರ್ಷಗಳ ಕಾಲ ಅವರ ಕೈ ಹಿಡಿಬೇಕು. ಆ ರೀತಿ ನಾವು ಅದನ್ನು ಇದಕ್ಕೆ ಸುಸ್ಥಿರ ಬೆಳವಣಿಗೆ ಅಂತ ಹೇಳ್ತಾರೆ, ನಮ್ಮಲ್ಲಿ ಸಸ್ಟೈನೇಬಲ್ ಗ್ರೌಂಡ್ ವಾಟರ್ ಅಂತ ಹೇಳ್ತಾರೆ. ಸಸ್ಟೈನೇಬಲ್ ಯಾವಾಗತ್ತೆ, ಬೇರೆ ಏನಿಲ್ಲ ಅದರೊಳಗೆ ಇರೋವಂಥ ನೀರು ಒಂದು ವರ್ಷದಲ್ಲಿ ಮಳೆಯಿಂದ, ಮಳೆನೇ ಮೂಲ, ಅಂತರ್ಜಲಕ್ಕೆ ಮಳೆಯೇನೂ ಮೂಲ, ಬೇರೆ ಎಲ್ಲಿಂದ ಬರಲ್ಲ. ಆ ಮಳೆ ನೀರು, ಮಳೆ ಚೆನ್ನಾಗಿದ್ದರೆ ನಮಗೆ ನೀರು ಸಿಗತ್ತೆ, ಮಳೆ ಇಲ್ಲ ಅಂದಾಗ ನಮಗೆ ಸಮಸ್ಯೆ ಬರುತ್ತೆ. ಈಗ ಅಗ್ರಿಕಲ್ಚರ್ನಲ್ಲಿ ನಮಗೆ ಸರ್ಫೇಸ್ ವಾಟರ್, ಮೇಲ್ಜಲದ ನೀರಾವರಿ ಕಡಿಮೆ ಆಗಿ ಅಂತರ್ಜಲ ನೀರಾವರಿ ಜಾಸ್ತಿ ಆಗಿದ್ದರೆ ಸ್ವತಂತ್ರ ಬಂದಾಗಿನಿಂದ ಈ ವರ್ಷದವರೆಗೆ ಲೆಕ್ಕ ನೋಡಿದರೆ ಕಾರಣ ಅದೇನೆ, ನಮಗೆ ಬೋರ್ವೆಲ್ನ ಸ್ವಲ್ಪ ಪ್ರಮಾಣದಲ್ಲಿ ನೀರಿದ್ದರೂ ಕೂಡ ಅದು ಎಲ್ಲ ಕಾಲದಲ್ಲಿ ಸಿಗುತ್ತೆ, ದಟ್ ಈಸ್ ಕಾಲ್ಡ್ ಸಸ್ಟೈನೇಬಲ್. ಆದರೆ ಭಾಳಷ್ಟು ಕಡೆ ಈಗ ನಮ್ಮ ಕೇಂದ್ರೀಯ ಅಂತರ್ಜಲ ಮಂಡಳಿಯವರದ್ದು ಮಾಡಿದ ಪ್ರಕಾರ ಇತ್ತಿತ್ತಲಾಗಿ ಮಾಡಿದ 2020 ಅವರು ಅಂತರ್ಜಲದ ಒಂದು ಅಂದಾಜನ್ನು ಮಾಡ್ತಾರೆ, ಅದೇ ಪ್ರಕಾರ ಈಗ 2022 ಮಾಡಿದ್ದಾರೆ. ಆ ಮಾಡಿದ ಪ್ರಕಾರ ಕರ್ನಾಟಕದಲ್ಲಿ 234 ಒಂದು ಯೂನಿಟ್ಗಳು ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ ಮಾಡಿಕೊಂಡು ಮಾಡಿದ್ರೊಳಗೆ ನಮ್ಮಲ್ಲಿ ಸರಾಸರಿ ಅಂತರ್ಜಲ ಬೆಳವಣಿಗೆ ನಮ್ಮಲ್ಲಿ 60-70 ನಮ್ಮ ದೇಶದ್ದು 60 22 ಒಂದು ಅಂದಾಜಿನ ಪ್ರಕಾರ. ಆದರೆ ಕರ್ನಾಟಕದ್ದು ದೇಶದ ಸರಾಸರಿಗಿಂತ 10 ಜಾಸ್ತಿ ಇದೆ. ಆಮೇಲೆ ಇಲ್ಲೂ ಕೂಡ ನಮ್ಮಲ್ಲಿ ಅತಿಯಾದ ಬಳಕೆ. ಈಗ ನೀವು ಉದಾಹರಣೆ ಚಿಕ್ಕಬಳ್ಳಾಪುರ, ಕೋಲಾರ ಅಂತ ಒಂದು ತಗೊಂಡ್ರೆ ಅಲ್ಲಿ ಕೃಷಿ ಪ್ರಧಾನ, ಆದರೆ ಬೇರೆ ಯಾವುದೇ ಜಲಮೂಲ ಇಲ್ಲ, ಯಾವುದೇ ವಾರ್ಷಿಕವಾಗಿ ಹರಿಯುವಂತಹ ನದಿಗಳಿಲ್ಲ. ಅದಕ್ಕೆ ನಮ್ಮ ರಾಜ್ಯದಲ್ಲೇ ಅತಿ ಹೆಚ್ಚು ಅಂತರ್ಜಲ ಬೆಳವಣಿಗೆ ಆಗಿ ಬೋರ್ವೆಲ್ಗಳು ಬತ್ತಿ ಅಂತರ್ಜಲದ ಒಂದು ಶೋಚನೀಯ ಪರಿಸ್ಥಿತಿಯನ್ನು ತಲುಪಿರೋದು ಮುಖ್ಯವಾಗಿ ಕೋಲಾರ, ಚಿಕ್ಕಬಳ್ಳಾಪುರ. ಈ ಥರ 181% ಬೆಳವಣಿಗೆ ಆಗಿದೆ. 101% ಇರೋದೇ 100%, ಆದರೆ 101% ಎಲ್ಲಿಂದ ಬರುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ಇದಾಗಿಲ್ಲ, ವರ್ಷವಾಗಿ ಒಂದು ವರ್ಷದಲ್ಲಿ ಮಳೆಯಿಂದ ಎಷ್ಟು ನೀರು ಹೋಗುತ್ತೆ ಅಂತ ಒಂದು ಅಂಕಿಅಂಶದ ಆಧಾರದ ಮೇಲೆ ಮಾಡ್ತಾರೆ. ಅದಷ್ಟು ನೀರನ್ನು ನಾವು ಬಳಸಬೇಕು. ಎಷ್ಟು ನೀರು ಈ ವರ್ಷ ಅಂತರ್ಜಲವಾಗಿ ಹೋಗಿದೆ ಅದೆಷ್ಟನ್ನು ಬೆಳೆಸಬೇಕು. ಕೆಳಗಡೆ ಸ್ಟೋರೇಜ್ ಇರುತ್ತೆ, ಆ ಸ್ಟೋರೇಜಿಂದ ನೀವು ತಗೊಂಡ್ರೆ ಓವರ್ ಡ್ರಾಫ್ಟ್ ಮಾಡ್ದಂಗೆ ಅಂತ ಹೇಳ್ತಾರೆ. ಈಗ ನಾವು ಬ್ಯಾಂಕಲ್ಲಿ ರೊಕ್ಕ ಹಾಕಿದಂಗೆನೆ, ಅದು ಇವತ್ತು 100 ರೂಪಾಯಿ, 100 ರೂಪಾಯಿನಲ್ಲೇ ನಾವು ಇವತ್ತು ಅದನ್ನು ನಿರ್ವಹಣೆ ಮಾಡಬೇಕು, ಇನ್ನು ನಮ್ದು 200 ರೂಪಾಯಿ ನಮ್ಮ ಹತ್ರ FD ಇರುತ್ತೆ, ಅದು ನಮಗೆ ಅಂಥ ಒಂದು ತುರ್ತು ಪರಿಸ್ಥಿತಿನಲ್ಲೇ ಅಷ್ಟೇ ನಾವು ತೆಗಿಬೇಕು. ಈಗ ಅದರೊಳಗೆ ಹಂಗೆ 10 ತೆಗೆದ್ರೆ 90 ರೂಪಾಯಿ ಉಳಿಯುತ್ತೆ, ಹಂಗೆ 80 ಉಳಿಯುತ್ತೆ. ಆ ಥರ ಈಗ ನಾವು 180% ವರ್ಷಕ್ಕೆ 100 ಲೀಟ್ರ್ ಮಳೆ ಪ್ರಮಾಣ ಅಂತರ್ಜಲ ಉತ್ಪನ್ನವಾದರೆ 180 ಲೀಟ್ರನ್ನು ನಾವು ಮಾಡ್ತಾ ಹೋಗ್ತಾ ಇದ್ದೀವಿ. ಹಾಗೆ ಮಾಡಿದರೆ ಒಂದೇ ದಿವಸ ಅಂತರ್ಜಲ ಫುಲ್ ಖಾಲಿ ಆಗುತ್ತೆ ಅನ್ನೋದು. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಕೂಡ ಮಲೆನಾಡಿನಲ್ಲಿ ನಮ್ಮಲ್ಲಿ ಈ ಮಳೆಯ ಒಂದು ವಿತರಣೆ ಕೂಡ ನಮಗೆ ಬರೀ ಒಂದು ಆಸಕ್ತಿಕರವಾಗಿದೆ. ನೋಡಿ, ಮಳೆನೇ ತಗೊಳ್ಳಿ, ನಾವು ಕರ್ನಾಟಕದ ಸರಾಸರಿ ಮಳೆ ನಾವು 1250 mm ಅಂತ ಹೇಳ್ತೀವಿ. ನಮ್ಮ ದೇಶದ ಸರಾಸರಿ 1180-90 ಇದೆ, 1250. ಈ 1250 ಇದ್ದರೆ ಎಲ್ಲದೂ ಒಂದೇ ಕಡೆ ಇದೆಯಾ? ದೇಶ ಮತ್ತು ಕಾಲಕ್ಕೆ ಸಂಬಂಧಪಟ್ಟು ಇಲ್ಲಿ ತುಂಬ ವ್ಯತ್ಯಾಸ ಇದೆ. ಈಗ ನಮಗೆ ಜಲದ ಸಮಸ್ಯೆ ಬರೋದೇ ಅಲ್ಲಿ. ಈಗ ನಮ್ಮಲ್ಲಿ ಶೇಕಡಾ ಆಗುವಂಥ ಮಳೆಯಲ್ಲಿ 75% ಮಾನ್ಸೂನ್, ಸೌತ್ ವೆಸ್ಟ್ ಮಾನ್ಸೂನ್ ಅಂತ 4 ಜೂನ್ದಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಆಗೋಗುತ್ತೆ. ಅದು ಆವಾಗ ನಾವು ಅದನ್ನು ಹಿಡಿದಿಟ್ಕೊಳ್ಳಿಕ್ಕಾಗಲ್ಲ, ಹರಿದು ಹಳ್ಳ ಕೊಳ್ಳ ಹೋಗಿ ಸಮುದ್ರವನ್ನು ಸೇರುತ್ತೆ. ಇನ್ನು ಪ್ರದೇಶವಾರು ನೀವು ನೋಡಲಿಕ್ಕೆ ಹೋದರೆ ಈ ಪಶ್ಚಿಮ ಘಟ್ಟದಲ್ಲಿ ಅದು ದೇಶದ 14-15% ಭೌಗೋಳಿಕ ಪ್ರದೇಶ ಇದ್ದರೂ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಮಳೆಯಿಂದ ಉತ್ಪನ್ನವಾಗ ಒಟ್ಟು ಮಳೆಯ 60% ನೀರಿದೆ. ಓಹೋಹೋ, 60% ನೀರಿದೆ. ಎಷ್ಟು ಜಾಗದಲ್ಲಿ ಬೀಳುತ್ತೆ? 14-15 ಭೌಗೋಳಿಕ ಪ್ರದೇಶದಲ್ಲಿ ಬೀಳುತ್ತೆ. ಅದಕ್ಕಾಗಿಯೇ ಸಮಸ್ಯೆ ಅಂದರೆ ಅದನ್ನು ನಾವು ಸರಾಸರಿ ತಗೊಂಡು ಬಿಡ್ತೀವಿ. ಅದೇ ಥರ ನೀವು ಕೃಷ್ಣಾ ಜಲಾನಯನಕ್ಕೆ ಹೋಗಿ ಅಚ್ಚುಕಟ್ಟು ಪ್ರದೇಶ ಅಥವಾ ನಮ್ಮ ಕಾವೇರಿ ಇದಕ್ಕೆ ಬಂದರೂ ಕೂಡ ಇಲ್ಲೂ ಕೂಡ ಅದೇ ಸಮಸ್ಯೆ ಬರುತ್ತೆ. ಎಲ್ಲ ಒಂದು ಕಡೆ ನೀರಿನ ಸಮೃದ್ಧ ಇದ್ದರೆ ಇನ್ನೊಂದು ಕಡೆ ಇರೋದಿಲ್ಲ. ಸ್ಥಳೀಯ ಸನ್ನಿವೇಶವನ್ನು ನೋಡಿಕೊಂಡು ನಾವು ನೀರಾವರಿ ಪ್ರಾಧಾನ್ಯ, ಸರ್ಫೇಸ್ ಇರಲಿ, ಮೇಲ್ಜಲ ಇರಲಿ, ಅಂತರ್ಜಲ ಇರಲಿ, ಅಲ್ಲಿ ಸನ್ನಿವೇಶನ ನೋಡಿಕೊಂಡು ನಾವು ಸೂಕ್ತವಾದಂತಹ ಕೃಷಿ ವಿಧಾನವನ್ನು ಅಳವಡಿಸಿಕೊಳ್ಬೇಕು. ಶ್ರೀಧರ್ ಹೆಗ್ಡೆ ಅವರೇ, ನಿಮ್ಮ ಮಾತನ್ನು ನಮ್ಮ ರೈತ ಬಾಂಧವರು ಕೇಳ್ತಾ ಇರ್ತಾರೆ. ಅವರು ಮಾಡ್ತಿರುವಂತಹ ಕೃಷಿಯಲ್ಲಿ ನೀರಿನ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಏನು ಕಿವಿ ಮಾತನ್ನು ತಾವು ಅವ್ರಿಗೆ ಹೇಳೋದಕ್ಕೆ ಬಯಸ್ತೀರಿ? ನಾವು ರೈತರಿಗೆ ಬೇರೆ ಅವರು ಏನು ಒಂದು ತಮ್ಮ ಕೃಷಿಯಲ್ಲಿ ತೊಡಗಿದ್ದಾರೆ ಅದರೊಳಗೆ ಅತ್ಯಂತ ಹೊಸ ವಿಧಾನಗಳನ್ನು ಬರ್ತಾ ಇರುತ್ತೆ ಗೌರ್ಮೆಂಟಿಂದ. ಆ ತಂತ್ರಜ್ಞಾನವನ್ನು ಉಪಯೋಗಿಸ್ಬೇಕು, ಇರುವ ನೀರನ್ನು ಅತ್ಯಂತ ಹೆಚ್ಚು ಕ್ಷಮತೆಯಿಂದ ಬಳಸಬೇಕು, ಅಪಾಯವನ್ನು ತಡೆಗಟ್ಟಬೇಕು, ಆದಷ್ಟು ಮಾಡಿ ಅಂತರ್ಜಲದ ಮಾಲಿನ್ಯವನ್ನು ತಡೆಗಟ್ಟಬೇಕು. ಯಾಕೆ ಇರುವಂತಹ ಫ್ರೆಶ್ ವಾಟರ್ ರಿಸೋರ್ಸ್ ಅಂತ ನಾವೇನು ಶುದ್ಧ ನೀರು ಅಂತ ಹೇಳ್ತೀವಿ, ಇದು ಇರೋದು ಜಗತ್ತಿನಲ್ಲಿ ಇರೋದು 4% ಫ್ರೆಶ್ ವಾಟರ್, ಅದು ಕೂಡ ನಮಗೆ ಸಿಗಲ್ಲ. ಅದಕ್ಕೆ ರೈತರು ಇರುವಂತಹ ನೀರನ್ನು ಸೂಕ್ತವಾಗಿ ಬಳಸಿಕೊಂಡು ಸೂಕ್ತವಾದಂಥ ಬೆಳೆ ಪದ್ಧತಿ ತಂತ್ರಜ್ಞಾನವನ್ನು ಅಳಿಸಿಕೊಂಡು ಹೋದರೆ ನಮಗೆ ಮುಂದೆ ಭವಿಷ್ಯ ಇದೆ. ಇಲ್ಲ ಅಂದರೆ 2055 ದಾಟಿದರೆ ನೀರಿಗೆ, ನಾವು ಮೊದಲೇ ಹೇಳ್ದಂಗೆ, ಒಂದು ಮನುಷ್ಯನಿಗೆ 1,000 ಕ್ಯೂಬಿಕ್ ಮೀಟರ್ಗಿಂತಲೂ ಕಡಿಮೆ ನೀರು ಸಿಗುತ್ತೆ ಒಂದು ವರ್ಷಕ್ಕೆ, ನಾವು ನಿಜವಾದ ಜಲದ ಕೊರತೆಯನ್ನು ಕಾಣ್ತೇವೆ. ಭಾಳ ಸಂತೋಷ, ಸಾಕಷ್ಟು ನಮ್ಮನ್ನು ಯೋಚನೆ ಮಾಡೋದಕ್ಕೆ ಪ್ರಚೋದನೆ ನೀಡೋ ಹಾಗೆ ನಿಮ್ಮ ಮಾತುಗಳಿದ್ದು. ಈ ಬಗ್ಗೆ ಇನ್ನಷ್ಟು ಕಾಳಜಿ ವಹಿಸಬೇಕು, ಜಲ ಸಂರಕ್ಷಣೆ ಒಂದು ಆದ್ಯತೆಯಾಗಬೇಕು ಕೃಷಿಯಲ್ಲೂ ಸಹ. ದೀರ್ಘಕಾಲಿಕವಾಗಿ ಜಲ ಸಂಪನ್ಮೂಲಗಳ ಬಳಕೆ ಆ ಕ್ಷೇತ್ರದಲ್ಲಿ ಆಗಬೇಕಾದ್ರೆ ಸಾಕಷ್ಟು ತಾಂತ್ರಿಕತೆಗಳು ಏನಿದೆ ಅವುಗಳನ್ನೆಲ್ಲ ಅಳವಡಿಸ್ಕೊಳ್ಳೋವಂಥದ್ದು, ನಿರ್ವಹಣೆ ಮಾಡುವಂಥದ್ದು ಇದಾಗಬೇಕು ಅಂತ ತಿಳಿಸಿದಿರಿ. ಇಷ್ಟೆಲ್ಲ ಹೇಳಿದ ಮೇಲೂ ನಮ್ಮ ರೈತ ಬಾಂಧವರಲ್ಲಿ ಒಂದು ಕುತೂಹಲ ಇರುತ್ತೆ. ನಾವು ಹೆಗ್ಡೆಯವರನ್ನು ಏನಾದರೂ ನೇರವಾಗಿ ದೂರವಾಣಿ ಮೂಲಕ ಸಂಪರ್ಕಿಸಿ ಒಂದಿಷ್ಟು ನಮ್ಮ ಸಂಶಯಗಳನ್ನು ವಿಚಾರಗಳನ್ನು ಅವ್ರ ಮುಂದೆ ಹಂಚಿಕೊಳ್ಬಹುದಾ ಅಂತ, ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು 3 ಸಾರಿ ಕನ್ನಡದಲ್ಲಿ ಹೇಳಿ ಶ್ರೀಧರ್ ಹೆಗ್ಡೆಯವರೇ. ಇಲ್ಲಿ ಒಂದು ಮಾತು ಅಂದರೆ, ಪ್ರಮುಖವಾಗಿ ನಾನು ಅಂತರ್ಜಲಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ, ಕೃಷಿ ಕೂಡ ಅದರಲ್ಲಿ ಬರಬಹುದಾದರೂ ಅದು ಕೃಷಿ ತಜ್ಞ ಅಂತೂ ಅಲ್ಲ. ಆದರೂ ಕೂಡ ನಮಗೆ ಗೊತ್ತಿರುವಂಥ ಮಾಹಿತಿಗಳನ್ನು ನಾವು ರೈತರ ಹತ್ರ ಹಂಚ್ಕೋಬೋದು. ನನ್ನ ದೂರವಾಣಿ ಸಂಖ್ಯೆ 944-835-6164 944-835-6164 ಇನ್ನೊಮ್ಮೆ ಹಾಕ್ಕೊಳ್ತೀನಿ, 944-835-6164 ಒಳ್ಳೆಯದು ಶ್ರೀಧರ್ ಹೆಗ್ಡೆ ಅವರೇ. ಸಾಕಷ್ಟು ವಿಚಾರಗಳನ್ನು ನೀವು ನಿಮ್ಮ ಅನುಭವದ ಆಧಾರದ ಮೇಲೆ ನಿಮ್ಮ ಕ್ಷೇತ್ರ ಭೇಟಿಯ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕಂಡಂತಹ ಯಶಸ್ವಿ ಮಾದರಿಗಳು ಇವನ್ನೆಲ್ಲವನ್ನು ಮಾತಿನ ಮೂಲಕ ನಮಗೆ ಪರಿಚಯಿಸಿದ್ದೀರಿ. ಅದಕ್ಕಾಗಿ ಎಲ್ಲ ರೈತ ಬಾಂಧವರ ಪರವಾಗಿ ನಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ. ಕೃಷಿ ಬಳಕೆಗಾಗಿ ಅಂತರ್ಜಲ ನಿರ್ವಹಣಾ ತಾಂತ್ರಿಕತೆಗಳನ್ನು ಕುರಿತು ಭೂಜಲ ತಂತ್ರಜ್ಞರಾಗಿರುವ ಡಾಕ್ಟರ್ ಎಸ್ ಶ್ರೀಧರ ಹೆಗಡೆ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೂರಣ, ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮತ್ತ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನ್ಯ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಯಾಕೋ ತುಂಬಾ ಗಾಬರಿ ಆಗಿದ್ಯಾ? 2 ವಾರದಿಂದ ಕೆಮ್ಮಿತ್ತು, ಕಫ ಪರೀಕ್ಷೆ ಮಾಡ್ಸೋಣ ಅಂತ ಬಂದಿದ್ದೆ. ಅದಕ್ಕೆ ಭಯ ಯಾಕೆ? ಏನಾದ್ರೂ ಟಿಬಿ ಅಂತ ರಿಪೋರ್ಟ್ ಬಂದ್ಬಿಟ್ರೆ? ಅದಕ್ಕೆ ಯಾಕೆ ಹೆದರಿಕೆ? ಟಿಬಿ ರೋಗಕ್ಕೆ ಈಗ ಒಳ್ಳೊಳ್ಳೆ ಔಷಧ ಬಂದಿದೆ, ಸಂಪೂರ್ಣ ಗುಣವಾಗುತ್ತೆ, ಔಷಧಿ ಉಚಿತವಾಗಿ ಕೊಡ್ತಾರೆ, ಡಾಕ್ಟರ್ ಹೇಳದ ಹಾಗೆ ಮಾಡು. ನಿರಂತರ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮಿರುವವರನ್ನು ಟಿಬಿ ಪರೀಕ್ಷೆ ಮಾಡಿಸಲು ಎಚ್ಚರಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೇಳಿ ಪರಿಸರ ಗೀತೆಗಳನ್ನು. ಭೂಮಿ ಪಾತಾಳದಾಗ ಇಳಿದು ಹೋಗಿದೆಯಾಕ, ಜಲ ಕನ್ನೆ ಜಲದೌವ ಮುನಿಸಿಕೊಂಡಿದೆಯಾಕ, ಜಲ ಕನ್ನೆ ಜಲದೌವ ಮುನಿಸಿಕೊಂಡಿದೆಯಾಕ, ಓ ನೀರೆ ನೀರವ್ವ ಕಾಯ್ತೀವವ್ವ, ಭೂಮಿಗೆ ಇಂಗಿಸಿ ನೀರು ಅಂತರ್ಜಲ ಕಾಯ್ತೀವವ್ವ, ಓ ನೀರೆ ನೀರವ್ವ ಆಗಿ